ಯಾವಾಗ ಕಲತೆ ಮಡದೆ ನೆಟ್ಟ ಸಾಪುಗೆ ನೆಟ್ಟ ಅಂಗುಳವೋದಿಲ್ಲೋ ನೆಟ್ಟ ಜಾಮುಗೆ ನೆಟ್ಟ ಅಂಗುಳವೋದಿಲ್ಲೋ ಹಾಗೆ ಮುಡ್ದ ಮಾಲುಗೆ ಮುಡ್ದ ಅಂಗುಳವೋದಿಲ್ಲೋ ಮುಡ್ದ ಮಾಲುಗೆ ಮುಡ್ದ ಅಂಗುಳವೋದಿಲ್ಲೋ ಭತ್ತ ಕುಟ್ಟುವ ಹೇಳ್ತಾರೆ ಗೋವಿಂದುರಾಯ ಲಂಬೋರು ಗೋವಿಂದುರಾಯ ಲಂಬೋರು ಗೋವಿಂದುರಾಯ ಲಂಬೋರು ಗೋವಿಂದುರಾಯ ಲಂಬೋರು ಒತ್ತಾರರಿಯ ಮುನ್ನೆ ಮೆಟ್ಟಂದೇ ಮಾಡೋಗಿ ಅತ್ವಾನು ಒತ್ತಾರಯ್ಯ ಮುನ್ನೇ ಮೆಟ್ಟಂದೇ ಮಾಡೋಗಿ ಅತ್ವಾನು ಹಾಗೆ ಮೆಟ್ಟಂದೇ ಮಾಡೋಗಿ ಅತ್ತೇರೆ ಕೈಯೋ ಕಾಲು ಮಾರೆ ತೊಳೆದಾನು ಮೆಟ್ಟಂದೇ ಮಾಡೋಗಿ ಅತ್ತೇರೆ ಕೈಯೋ ಕಾಲು ಮಾರೆ ತೊಳೆದಾನು ಕೈಯೋ ಕಾಲು ಮಾರೆ ತೊಳೆದೇರೆ ಮೂಡೋ ಬದಿಗೆ ಮೈವಾಗ ನಿಲ್ವಾನು ಕೈಯೋ ಕಾಲು ಮಾರೆ ತೊಳೆದೇರೆ ಮೂಡೋ ಬದಿಗೆ ಮಕವಾಗ ನಿಲ್ವಾನು ಮೂಡೋ ಬದಿಗೆ ಮಕವಾಗ ನಿಂತೇರೆ ಸೂರ್ಯ ಹೀಗೆ ಕೈಯ ಮುಗಿದಾನು ಮೂಡೋ ಬದಿಗೆ ಮಕವಾಗ ಸೂರ್ಯನಿಗೆ ಕೈಯ ಮುಗದೇರೆ ಗೋವಿಂದುರಾಯ ಲಂಬೋನು ಸೂರ್ಯನಿಗೆ ಕೈಯ ಮುಗದೇರೆ ಗೋವಿಂದುರಾಯ ಲಂಬೋನು ಗೋವಿಂದುರಾಯ ಲಂಬೋನು ಮೆಟ್ಟಂದೆ ಮಾಡೋಗಿ ಎತ್ತಾನು ಗೋವಿಂದುರಾಯ ಮೆಟ್ಟಂದೆ ಮಾಡೋಗಿಯತ್ತೇರೆ ಮಾಳುಗಿಯ ಒಳಗೆ ಉಳುವಾನು ಮೆಟ್ಟಂದೆ ಮಾಡೋಗಿಯತ್ತೇರೆ ಮಾಳುಗಿಯ ಒಳಗೆ ಹೋಗುವಾನು ಹಾಗೆ ಮಾಳುಗಿಯ ಒಳಗೆ ಹೋಗೇರೆ ಗೋವಿಂದುರಾಯ ಲಂಬೋನು ನಾಲ್ಕು ಕಲಿನ ಮಂಚ ಕೊಗುವಾನು ನಾಲ್ಕು ಕಲಿನ ಮಂಚ ಕೋಗೇಲೆ ನಾಲ್ಕು ಕಲಿನ ಮಂಚ ಆದ ಮ್ಯಾನೇಲು ನಾಲ್ಕು ಕಲಿನ ಮಂಚ ಕೋಗೇಲೆ ನಾಲ್ಕು ಕಲಿನ ಮಂಚ ಆದ ಮ್ಯಾನೇಲು ನಾಲ್ಕು ಕಲಿನ ಮಂಚ ಆದ ಮ್ಯಾನೇಲು ಬಣ್ಣದೊಂದೇ ಲಾಸು ಹೋಗಿ ಮಾಡ್ಯಾನು ನಾಲ್ಕು ಕಲಿನ ಮಂಚ ಆದ ಮ್ಯಾನೇಲು ಬಣ್ಣದೊಂದೇ ಲಾಸು ಹೋಗಿ ಮಾಡ್ಯಾನು ಬಣ್ಣದೊಂದೇ ಲಾಸು ಹೋಗಿ ಮಾಡೇಲೆ ಚಿನ್ನದೊಂದೇ ಕೊಳಗ ತಲದಿಂಬು ಬಣ್ಣದೊಂದೇ ಲಾಸು ಹೋಗಿ ಮಾಡೇಲೆ ಚಿನ್ನದೊಂದೇ ಕೊಳಗ ತಲದಿಂಬು ಚಿನ್ನದೊಂದೇ ಕೊಳಗ ತಲದಿಂಬು ಬೆಳ್ಳಿ ನಾಡ ಸಿದ್ದೆ ಬಗಲಲ್ಲೋ ಚಿನ್ನದೊಂದೇ ಕೊಳಗ ತಲದಿಂಬು ಬೆಳ್ಳಿ ನಾಡ ಸಿದ್ದೆ ಬಗಿಲಲ್ಲೋ ಬೆಳ್ಳಿ ನಾಡ ಸಿದ್ದೆ ಬಗಿಲಲ್ಲೇ ಗೋವಿಂದುರಾಯ ಲಂಬೋನು ಬೆಳ್ಳಿ ನಾಡ ಸಿದ್ದೆ ಬಗಿಲಲ್ಲೋ ಗೋವಿಂದುರಾಯ ಲಂಬೋನು ಗೋವಿಂದ ಕೆ ತಲಿಯ ಕೊರಿಗಾನೋ ನಾಡ ತನ ಗಾಳಿ ಕರೆದಾನೋ ಟಂಕ ನಾಡ ತನ ಗಾಳಿ ಕರೆದಾನೋ ಟಂಕ ನಾಡ ತನ ಗಾಳಿ ಕರೆದೇಲೆ ಮೂಡಿ